ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದಲ್ಲಿ ಹೈನುಗಾರಿಕೆಯಲ್ಲಿ ನಿರತರಾಗಿರುವ ಸಿ ದಿಲೀಪ್ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಉದ್ಯಮ ನಡೆಸುತ್ತಿರುವ ಎಚ್ಡಿಕೋಟೆ ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದಲ್ಲಿ ಹೈನುಗಾರಿಕೆಯಲ್ಲಿ ನಿರತರಾಗಿರುವ ಸಿ ದಿಲೀಪ್ ಅವರೊಡನೆ ಮಾತುಕತೆ. ರೈತ ಬಂಧುವರೇ, ಈಗ ನಮ್ಮ ಜೊತೆ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಕೃಷಿ ಪಂಡಿತ ಅಂತ ಗುರುತಿಸಿರುವಂತಹ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದ ಚಿಕ್ಕಣ್ಣೇಗೌಡ ಅವರ ಮಗ ಸಿ ದಿಲೀಪ್. ದಿಲೀಪ್ ಇರುವಂತಹ ಸುಮಾರು 3 ಎಕರೆ ಪ್ರದೇಶದಲ್ಲಿ ಹೈನುಗಾರಿಕೆಯನ್ನ ಪ್ರಮುಖವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಕುರಿ, ಕೋಳಿ, ಮೇಕೆ ಇವುಗಳ ಸಾಕಣೆಯನ್ನು ಸಹ ಮಾಡ್ತಾ ಬಂದಿದ್ದಾರೆ. ದಿಲೀಪ್, ನಿಮಗೆ ಅಭಿನಂದನೆಗಳು. ನಮಸ್ಕಾರ ಸರ್. ಈಗ ಪ್ರಶಸ್ತಿ ಬಂತು, ಕೃಷಿ ಪಂಡಿತ ಅನ್ನಿಸ್ಕೊಂಡ್ಬಿಟ್ಟು ನೀವು 37ನೇ ವಯಸ್ಸಿಗೆ. ಹೌದು. ಏನನ್ನಿಸ್ತು, ಯಾವ ಕಾರಣಕ್ಕೆ ನಿಮಗೆ ಪ್ರಶಸ್ತಿ ಬಂದಿರಬಹುದು? ಸರ್, ನನಗೆ ಕೃಷಿ ಪಂಡಿತ ಪ್ರಶಸ್ತಿ ಬರಲಿ ಅಂತ ನಾನು ಮಾಡಲಿಲ್ಲ. ಸೊ ನನ್ನ ಕೆಲಸ ಪಾಡಿ ನಾನು ಮಾಡಬೇಕು, ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಮಾಡ್ತಾ ಇದೆ. ಬಟ್ ನನ್ನ ಅದೃಷ್ಟ ಅಂತ ಹೇಳ್ಬೋದು ಅದು ಬಂದಿರೋದು. ನಾನು ಸೆಲೆಕ್ಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಕೃಷಿಗೆ ತೊಡಗಿಸಿಕೊಂಡು 8 ವರ್ಷ ಆಗಿತ್ತು. ಆ 8 ವರ್ಷಗಳಲ್ಲಿ ಏನೆಲ್ಲ ಮಾಡಿದ್ರಿ, ಏನೆಲ್ಲ ನೀವು ಮಾಡಿದ್ರಿ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸೊ ನಾವು ತೊಡಗಿಸ್ಕೊಂಡು ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯ್ತು. ಸೊ 10 ವರ್ಷದಲ್ಲಿ ಫಸ್ಟ್ ನಾನು ಶುರು ಮಾಡಿದ್ದು ಹೈನುಗಾರಿಕೆ ಅಂತೇಳಿ. ಸೊ ಹೈನುಗಾರಿಕೆ ಶುರು ಮಾಡಿದ ಒಂದೇ ಉದ್ದೇಶ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಕಾಂಪಿಟೇಷನ್ ಅನ್ನೋದು ಇದಿರುತ್ತೆ. ಬಟ್ ಈ ಒಂದು ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕಾಗಲ್ಲ. ಅವ್ರು ಏನು ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅದು ಅವ್ರಿಗೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಸೊ ಹಾಗಾಗಿ ಹೈನುಗಾರಿಕೆನ ಸೆಲೆಕ್ಟ್ ಮಾಡ್ಕೊಂಡೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಹಾಲು ಪ್ರತಿಯೊಬ್ಬ ಮನುಷ್ಯಂಗೂ, ಒಬ್ಬ ಈಗ ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ಒಂದು ಮುದುಕಿಗೂ ಕೂಡ ಬೇಕಾಗತ್ತೆ ಹಾಲು. ಸೊ ಆ ಒಂದು ಉದ್ದೇಶದಿಂದ ತಗೊಂಡಿದ್ದು, ಈ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಹೈನುಗಾರಿಕೆನ. ಗುಜರಾತ್ಗೆ ಟ್ರೈನಿಂಗ್ ಹೋಗಿದ್ದಾಗ ಸೊ ಅವ್ರು ಒಂದೇ ಮಾತಾಡಿದ್ದು, ಈ ಮುಂದಿನ ಕಾಲದಲ್ಲಿ ಹಸುವಿನ ಜನನ ಒಂದು ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಫ್ಯೂಚರ್ ಇನ್ನು 100-120 ರೂಪಾಯಿ ತನಕ ಆಗೋದು ಬಹಳ ದಿನ ಇಲ್ಲ, ಅತಿ ಬೇಗ ಬರುತ್ತೆ. ಸೊ ಅದನ್ನ ಇವಾಗಲೇ ನಾವು ಅದನ್ನ ಪ್ರಿಪರೇಷನ್ ಮಾಡೋಣ ಅಂತೇಳಿ ನಾನು ಅವಾಗಲೇ ಶುರು ಮಾಡಿದ್ದು. ನಾನು ಸ್ಟಾರ್ಟಿಂಗ್ 3 ಹಸುವಿಂದ ಸ್ಟಾರ್ಟ್ ಮಾಡಿದ್ದು, 3 ಹಸುವಿಂದ ಸ್ಟಾರ್ಟ್ ಮಾಡಿ ಈಗ 35 ಹಸು ತನಕ ರೀಚ್ ಆದೆ. 35 ಹಸುವಿನಲ್ಲಿ ಹೆಚ್ಚು ಕಡಿಮೆ ಒಂದು 1,500-1,500 ಲೀಟರ್ ಪ್ರತಿದಿನ ಕೆಎಂಎಫ್ಪಿ ಡೈರೆಕ್ಟ್ ಆಗಿ ಕಳಿಸ್ತಾ ಇದೆ. ಸೊ ಕ್ರಮೇಣ ಏನೋ ಒಂದು ಪ್ರಾಬ್ಲಮ್ ಆಗಿ ಡೈರಿಗೆ ಆಗ್ತಾ ಇರೋದ ಕಾರಣ ಕಮ್ಮಿ ಮಾಡ್ಕೊಂಡೆ ಹಸುಗಳನ್ನ. ಕಮ್ಮಿ ಮಾಡ್ಕೊಂಡು ತಿರ್ಗಾ ಇನ್ನೊಂದು ಡೈರಿಗೆ ಜಂಪ್ ಆಗಿದೆ. ಸೊ ಅಲ್ಲೂ ಏನೇನೋ ಪ್ರಾಬ್ಲಮ್ ಆಗಿ ಅಂದ್ರೆ ಪೇಮೆಂಟ್ ಪ್ರಾಬ್ಲಮ್ಗಳು. ಸೊ ನಮಗೆ ಫ್ಯಾಟ್ ತಕ್ಕ ನಾವು ಎಷ್ಟು ಕಷ್ಟಪಡ್ದಿದ್ರು ಕೂಡ ಅವ್ರ ಮುಂದೆ ತಲೆ ಕೆರ್ಕೊಂಡು ನಿಂತ್ಕೊಳ್ಳಂತ ಸಿಚುಯೇಷನ್ ಬಂದ್ಬಿಡ್ತು. ಸೊ ಇದೆಲ್ಲ ಬೇಡ ಅಂತೇಳಿ ನಾನೇನ್ ಮಾಡಿದೆ, ಕ್ರಮೇಣ ಇನ್ನೂ ಇವಾಗ ಮೊದ್ಲಿಗಿಂತನೂ ಇವಾಗಲೂ ಇನ್ನೂ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಗಿರ್ರು, ಜೆರ್ಸಿ, ಪ್ಲಸ್ ಹಳ್ಳಿಕಾರು, ಮಲ್ನಾಡ್ ಗಿಡ್ಡ, ಈ ತರ ಆಲ್ಟ್ರೇಷನ್ ಮಾಡೋದು. ಈವ್ನಿಂಗ್ ಟೈಮ್ ಎಲ್ಲ ನಾನು ಬೆಣ್ಣೆ ತುಪ್ಪ ಮಾಡ್ಕೊಂಡು ಹಸುದೇ ಸಪ್ ಸಪ್ರೇಟ್ ಆಗಿ ಮಾಡ್ಕೊಂಡು, ಸೊ ಬೆಳಗಿಂದ ಹಾಲು ಏನ್ ಬರುತ್ತೆ ಅಷ್ಟೂ ಕೂಡ ನಾನು ಡೈರೆಕ್ಟ್ ನಾನೇ ಹಾಲು ಪ್ಯಾಕ್ ಮಾಡ್ಕೊಂಡು ಬಾಟಲ್ ಪ್ಯಾಕ್ ಮಾಡ್ಕೊಂಡು ಹೋಮ್ ಡೆಲಿವರಿ ನಾನೇ ಡೆಲಿವರಿ ಕೊಡ್ತಾ ಇದ್ದೀನಿ. ಸೊ ಇಷ್ಟೇ ಉದ್ದೇಶ. ಅವಾಗ ನಾನು ಡೈರಿಗೆ ಹಾಕ್ತಿರ್ಬೇಕಾದ್ರೆ 1,500 ಲೀಟರ್ ಹಾಕ್ತಿರ್ಬೇಕು, ನನಗೆ ಸಿಕ್ತಿದ್ದು 1,00,000-1,00,000 ಅಷ್ಟೇ. ಸೊ ಇವತ್ತು ನಾನು ಪ್ರತಿದಿನ ಸಂಜೆ ಟೈಮ್ ಬೆಣ್ಣೆ ತುಪ್ಪ ಮಾಡ್ಕೊಂತೀನಿ, ಬೆಳಿಗ್ಗೆ ಹೊತ್ತು ಹಾಲು 45-50 ಲೀಟರ್ ತನಕ ಹಾಲು ಸಪ್ಲೈ ಮಾಡ್ಕೊಂತೀನಿ. ಎವ್ರಿ ಮಂತ್ ನನಗೆ ಅವತ್ತೇನು ಇನ್ಕಮ್ ಬರ್ತಿದ್ದು ಇವತ್ತು ಅಷ್ಟೇ ನನಗೆ ಇನ್ಕಮ್ ಬರ್ತಾ ಇದೆ. ಬಟ್ ನನಗೆ ರಿಸ್ಕ್ ಆಗ್ತಾ ಇದೆ. ಬಟ್ ಅವತ್ತು ತಲೆ ಕೆರ್ಕೊಂಡು ನಿಂತ್ಕೋಬೇಕು, ಇವತ್ತು ತಲೆ ಕೆರ್ಕೊಂಡು ನಿಂತ್ಕೊಳಂಗಿಲ್ಲ. ಅವತ್ತು 25 ರೂಪಾಯಿ ಲೀಟರ್ ಸಿಕ್ತಿದ್ದು, ಇವತ್ತು 100 ರೂಪಾಯಿ ಸಿಗ್ತಾ ಇದೆ ನನಗೆ 1 ಲೀಟ್ರಿಗೆ. ಸೊ ಇದನ್ನ ನಾವು ಅಳವಡಿಸ್ಕೊಂಡು ಈ ತರ ಒಂದು ಕ್ರಮೇಣ ನನ್ನ ಹಸುಗಳನ್ನ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ರಿಸ್ಕ್ ಕಮ್ಮಿ ಆಯ್ತು, ಹಸುಗಳು ಚೇಂಜ್ ಮಾಡ್ಕೊಂಡ್ರಿಂದ ಫೀಡ್ದು ಕ್ವಾಂಟಿಟಿ ಕಮ್ಮಿ ಆಯ್ತು, ಪ್ಲಸ್ ರಿಸ್ಕ್ ನಂಗೆ ತುಂಬಾ ಕಮ್ಮಿ ಆಯ್ತು. ರಿಸ್ಕ್ ಏನಿದೆ ಸೊ ತೊಪ್ಪೆ ಎತ್ತೋದು, ಕ್ಲೀನ್ ಮಾಡು, ವಾಷಿಂಗ್ ಒಂದ್ ಸ್ವಲ್ಪ ರಿಸ್ಕ್ ಇದೆ. ಸೊ ಕ್ಲೀನ್ ಮಾಡ್ಕೊಂಡು ತಕ್ಷಣ ನಾನು ಇಮಿಡಿಯೇಟ್ ಪ್ಯಾಕ್ ಮಾಡ್ಕೊಂಡು ಚಿಲ್ಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹೊರಡ್ಬಿಡ್ತೀನಿ ನಾನು. ಸೊ ಇಷ್ಟು ನನ್ನ ರಿಸ್ಕ್ ಕಮ್ಮಿ ಮಾಡ್ಕೊಂಡು ಕೆಲಸ ಕಮ್ಮಿ ಮಾಡ್ಕೊಂಡು ಆದಾಯನ ಜಾಸ್ತಿ ಮಾಡ್ಕೊಂಡೆ. ಸೊ ಇಷ್ಟು ನಂದಿದು. ಸೊ ಇದರಿಂದ ಇಷ್ಟು ಇನ್ಕಮ್ ಸಾಲದಲ್ಲ, ನೆಕ್ಸ್ಟ್ ಫ್ಯೂಚರ್ ಇನ್ನು ನಮ್ಮ ಮಕ್ಕಳುಗಳಿದ್ದಾರೆ, ಇನ್ನೂ ನಂಗೆ ಜಾಸ್ತಿ ಖರ್ಚಾಗತ್ತೆ ಅಂತೇಳಿ ಒಂದು ದೇಶ ನಾನು ಇಷ್ಟೇ ಮಾಡಬಾರ್ದು ಅಂತೇಳಿ ನನ್ನ ತೋಟಕ್ಕೆ ಇನ್ನೇನಾದ್ರು ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಸಮಗ್ರ ಕೃಷಿ ಅಂತೇಳಿ ಒಂದು ಅಡಿಕೆ ತೆಂಗು ಇತ್ತು ನಮ್ಮ ತಂದೆ ಅವರು ಹಾಕಿದ್ದೇನೆ, ಒಂದು 35 ವರ್ಷ ಹಳೇದು. ಸೊ ಜೊತೆಗೆ ತೇಗನೂ ಕೂಡ ಹಾಕೊಂಡಿರೋ, ಅದು ಒಂದು 35 ಇಯರ್ಸ್ ಓಲ್ಡ್ ಇದೆ. ಸೊ ಅದ್ರ ಮಧ್ಯದಲ್ಲಿ ಇನ್ನೇನಾದ್ರು ಸುಮ್ ಖಾಲಿ ಬಿಡೋದಕ್ಕಿಂತ ಇನ್ನೇನು ಅಡಿಕೆ ಹಾಕೊಂಡಿದ್ದೀನಿ, ಒಂದು 700 ಅಡಿಕೆ ಹಾಕೊಂಡಿದ್ದೀನಿ. ಸೊ ಕಾಫಿ ಹಾಕೊಂಡಿದ್ದೀನಿ. ಸೊ ಇವತ್ತಿಗೆ 11 ತಿಂಗಳು ಈ ಮಂತ್ಗೆ ನನಗೆ 11 ತಿಂಗಳಿಗೆ ಹೆಚ್ಚು ಕಮ್ಮಿ ಒಂದು 7 ಅಡಿ ಉದ್ದ ಬಂದಿದೆ ಅಡಿಕೆ. ಕಾಫಿ ಬಂದು ರೋಬೋಸ್ಟಾನ್ ಹಾಕೊಂಡಿದ್ದೀನಿ, ರೋಬೋಸ್ಟಾನ್ ಬಂದು 11 ತಿಂಗಳಿಗೆ ಈಗ ಹೂ ಬಿಟ್ಟು ಕಾಯಿ ಬಿಡೋ ಸ್ಟೇಜ್ ಬಂದಿದೆ. ಸೊ ಎಲ್ಲರಿಗೂ ಆಶ್ಚರ್ಯ. ಸೊ ಹೀಗೆ ಮಡಿಕೇರಿಗೆ ಹೋದಾಗ ಅವ್ರು 3 ವರ್ಷ ಆದ್ರೂ ಇಷ್ಟು ಹೈಟ್ ಬರೋದಿಲ್ಲ, 3 ಅಡಿ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ದು 11 ತಿಂಗಳಿಗೆ ಅಷ್ಟು ಬಂದಿದೆ. 10 ವರ್ಷದಿಂದ ನನ್ನ ಭೂಮಿ ಫಲವತ್ತೆ ಕಾರಣ ಹೈನುಗಾರಿಕೆನೆ. ಸೊ ಇದು ಒಂದು ನನ್ನ ಒಂದು ಬೆಳವಣಿಗೆಗೆ ಇದು ಒಂದು ಕಾರಣನೇ, ಮತ್ತೆ ಆದಾಯಕ್ಕೂ ಇದು ಒಂದು ನನ್ನ ಹೈನುಗಾರಿಕೆನೆ ಕಾರಣ. ಕೆಲವರು ತಿಳ್ಕೊಳ್ತಾರೆ ರೈತರು ಬರೀ ಹಾಲು ಕರೆದ್ರೆ ಡೈರಿ ಹಾಕಿದ್ರೆ ಮಾತ್ರ ಆದಾಯ ಬರ್ತಾ ಇದೆ, ನಂಗೆ ಏನು ಸಿಗ್ತಾನೆ ಇಲ್ಲ ಅಂತ. ಇದು ಒಂದು ಆದಾಯ ಅಂತ ತಿಳ್ಕೊಬಹುದು. ನಮ್ಮ ಆರೋಗ್ಯನೂ ಒಂದು ಕಾಪಾಡುತ್ತೆ. ಸೊ ಅದು ಒಂದು ನಮ್ಗೆ ಕಾಪಾಡೋದ್ರಿಂದ ಅದನ್ನು ಒಂಥರ ನಮ್ಗೆ ಆದಾಯ ಅಂತ ತಿಳ್ಕೊಬಹುದು. ತಿಳ್ಕೊಬೇಕು, ತಿಳ್ಕೊಬಹುದು ಅನ್ನೋಕ್ಕಿಂತ ತಿಳ್ಕೊಳ್ಳೇಬೇಕು ಇದನ್ನ. ಸೊ ಇಲ್ಲ ನಾವು ಬೇರೆ ತರ ಮಾಡ್ಕೊಂಡ್ರೆ ಡಾಕ್ಟರ್ ಸುರಿಯೋದು ಇವೆಲ್ಲ ಖರ್ಚಾಗ್ತದೆ. ಸೊ ಅದೇ ಉಳಿತಾಯ ಮಾಡಿದ್ರೆ ನಮ್ಗೆ ಆದಾಯನೇ ಅದನ್ನು. ಸೊ ಮನೆಗೆ ಹಾಲು ಇಟ್ಕೊಳ್ಳೋದು ಕೂಡ ಒಂದು ಆದಾಯನೇ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಬದುಕಬೇಕಾಗತ್ತೆ. ಇಷ್ಟಲ್ಲದೆ ಕಾಫಿ ಅಡಕೆ ಇಲ್ಲಂತೇ ಒಂದು 55 ವೆರೈಟಿ ಫ್ರೂಟ್ಸ್ ಗಿಡಗಳು, ಮತ್ತೆ 300 ಶ್ರೀಗಂಧ ಗಿಡಗಳು, ಮತ್ತೆ ಸ್ಪೈಸಿ ವೆರೈಟಿಗಳು ಗಿಡಗಳನ್ನೆಲ್ಲ ಹಾಕೊಂಡು ಈಗ ಒಳ್ಳೆ ಹಂತದಲ್ಲಿದ್ದಾವೆ. ನೆಕ್ಸ್ಟ್ ಇನ್ನೊಂದೆರಡು ವರ್ಷದಲ್ಲಿ ಒಳ್ಳೆ ಫ್ರೂಟ್ಸ್ ಸ್ಟೇಜ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು 4-5 ವರ್ಷ ಕಳೀತು ಅಂದ್ರೆ ನನಗೆ ಈ ಆದಾಯದ ಜೊತೆ ಅದು ಒಂದು ಆದಾಯ ಆ್ಯಡಪ್ ಆಗುತ್ತೆ. ಸೊ ಈ ಒಂದು ಉದ್ದೇಶದ ನನಗೆ ಕೃಷಿ ಪಂಡಿತ್ ಪ್ರಶಸ್ತಿ, ಒಂದು ಡೆವಲಪಿಂಗ್ ಫಾರ್ಮರ್ ಅಂತೇಳಿ, ಒಂದು ಹೈನುಗಾರಿಕೆ ಉದ್ಯಮ ಒಂದು ಫಾರ್ಮರ್ ಅಂತೇಳಿ ರಾಜ್ಯದಲ್ಲಿ 3ನೇ ಸ್ಥಾನ ಬಂತು ನನಗೆ. ಸೊ ಇದರಿಂದ ನನಗೆ ಖುಷಿ ತಂತು. ಇನ್ನು ತಂತ್ರಜ್ಞಾನವನ್ನ ಬಹಳ ಯಶಸ್ವಿಯಾಗಿ ನಿಮ್ಮ ಹೈನು ಉದ್ಯಮದಲ್ಲಿ ನೀವು ಬಳಸ್ಕೊಂಡಿದ್ದೀರಾ ಅಂತಾನು ಗೊತ್ತಾಯ್ತು. ಅಲ್ಲಿ ಸಿಗುವಂತಹ ಒಂದು ತ್ಯಾಜ್ಯವನ್ನು ಸಹ ಅದನ್ನ ನೀವು ಅನಿಲ ರೂಪಕ್ಕೆ ಅದನ್ನ ಪರಿವರ್ತಿಸಿ ಅದನ್ನು ಯಶಸ್ವಿಯಾಗಿ ಬಳಕೆ ಮಾಡುವಂಥದ್ದು, ಜೊತೆಗೆ ಇನ್ನು ಈ ಗಟ್ಟಿ ತ್ಯಾಜ್ಯವನ್ನ ಬೆಳೆಗೆ ಗೊಬ್ಬರವಾಗಿ ಬಳಸುವಂಥದ್ದು, ಅವುಗಳಿಗೆ ಬೇಕಾದಂತಹ ಮೇವನ್ನು ನೀವು ವೈಜ್ಞಾನಿಕವಾಗಿ ಬೆಳ್ಕೊಳ್ಳುವಂಥದ್ದು, ಈ ಎಲ್ಲ ತಂತ್ರಜ್ಞಾನಗಳನ್ನ ನೀವು ರೂಢಿಸ್ಕೊಂಡ್ರಿ ಅಂತ. ಇದ್ರ ಮಧ್ಯೆ ದಿಲೀಪ್, ಈಗ ಡೈರಿ ಉತ್ಪನ್ನಗಳನ್ನ ತಯಾರು ಮಾಡುವಂಥದ್ದು, ಅದು ಕೋವಾ ಆಗ್ಬೋದು, ಕುಲ್ಫಿ ಆಗ್ಬೋದು, ಪನ್ನೀರ್ ಆಗ್ಬೋದು, ಇದೆಲ್ಲ ಹೆಂಗೆ ಕಲಿತ್ರಿ, ಯಾರು ಮಾಡ್ತಾರೆ, ಹೆಂಗೆ ಮಾರುಕಟ್ಟೆ? ಇದು ನಾವು ಹೈನುಗಾರಿಕೆ ಬರೀ ಹಾಲು ಒಂದ್ರಲ್ಲೇ ಮಾಡಬಾರ್ದು, ಅದರಲ್ಲಿ ಬರೋಂಥದ್ದು ಪ್ರಾಡಕ್ಟ್ ಗಳು ಏನೇನು ಮಾಡಬಹುದು. ಬರೀ ನಾ ಹಾಲು ಸಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಡೈರಿ ಆಗ್ತಾ ನಾವು ಏನು ಬೆಳೆಯಲಿಕ್ಕಾಗಲ್ಲ, ಬರೀ ಹಾಲು ಸಂಜೆ ಹೊತ್ತು ಹಾಲು ರಿಸ್ಕ್ ಆಗ್ತಾ ಇತ್ತು. ಸೊ ಅದ್ರ ಬದಲು ಹಾಲು ಸಪ್ಲೈ ಮಾಡೋದು ಈವ್ನಿಂಗ್ ಟೈಮ್ ಇರೋದನ್ನ ಹಾಲ್ನ ನಾವು ಇದು ಮಾಡ್ಕೊಳ್ಳೋಣ, ಬೆಳಗ್ಗೆ ಸಂಜೆ ಎಲ್ಲ ಓಡಾಡಲಿಕ್ಕೆ ತುಂಬಾ ಸ್ಟ್ರೈನ್ ಆಗುತ್ತೆ ಅಂತೇಳಿ ನಾವು ಒಂದೇ ಡಿಸೈಡ್ ಮಾಡಿದ್ದು. ಫಸ್ಟ್ 1 ಮಂತ್ ಹಾಲು ಎಷ್ಟು ಬರುತ್ತೋ ಅಷ್ಟನ್ನು ಡೈಲಿ ನಾವು ಏನ್ ಮಾಡೋದು, ಬೇರೆ ಕಡೆ ಹೇಳ್ಕೊಡಕ್ಕೆ ನಂಗೆ ಆಗ್ತಿರ್ಲಿಲ್ಲ, ಟ್ರೈನಿಂಗ್ ಹೋಗಾಗ ಟೈಮ್ ಇರಲಿಲ್ಲ. ಸೊ 1 ಮಂತ್ ಸತತವಾಗಿ ತುಪ್ಪ ಫಸ್ಟ್ ಸ್ಟಾರ್ಟ್ ಮಾಡಿದೆ ನಾವು ತುಪ್ಪ. ಸೊ ಯಾವ ರೀತಿ ಬರುತ್ತೆ ಅಂದ್ರೆ ಸ್ಟಾರ್ಟ್ ಮಾಡ್ದು, 1 ಮಂತ್ ಸತತವಾಗಿ ಟ್ರೈ ಮಾಡ್ದು, ಎಲ್ಲ ಫೇಲರು. ಸೊ ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸೊ 1 ಮಂತ್ ಆದ್ಮೇಲೆ ನಮ್ಗೆ ಏನಾಯ್ತು, ಚೆನ್ನಾಗಿ ಟೇಸ್ಟ್ ಬರೋದಂತ ಶುರು ಆಗ್ತು. ಕಸ್ಟಮರ್ ಗಳೆಲ್ಲ ಕೊಟ್ರೆ, ಒಂದ್ ಸ್ಯಾಂಪಲ್ ಅಂತ ಕೊಟ್ರೆ, ನನಗೆ ಇದೇ ತುಪ್ಪ ಬೇಕನ್ನ ಸ್ಟಾರ್ಟ್ ಮಾಡೋ, ನಮ್ಗೆ ಅವಾಗ ಖುಷಿ ಆಯ್ತು. ಸೊ ಇನ್ನೂ ಆಲ್ಟ್ರೇಷನ್ ಏನ್ ಮಾಡಬಹುದು ಅದ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಇದ್ ಮಾಡಕ್ ಸ್ಟಾರ್ಟ್ ಮಾಡೋದು. ಸೊ ಕೆಲವರು ಪನ್ನೀರ್ ಕೇಳಿದ್ರು, ಪನ್ನೀರ್ ನಮ್ಗೆ ಮಾಡಕ್ ಬರ್ತಿಲ್ಲ. ಸೊ ಯೂಟ್ಯೂಬ್ ಚೆಕ್ ಮಾಡ್ದು, ಅದರಲ್ಲೂ ಒಂದ್ 4-5 ದಿನ ಟೈಮ್ ತಗೊಂಡು ಕಸ್ಟಮರ್ಗೆ. ಸೊ ಯಾವ ರೀತಿ ಮಾಡ್ದಂದ್ರ, 1 ದಿನ ಫೇಲ್ಯೂರ್ ಆಯ್ತು, 2 ದಿನ ಫೇಲ್ಯೂರ್ ಆಯ್ತು, ಸೊ 3ನೇ ದಿನಕ್ಕೆ ಸಕ್ಸಸ್ ಆಗೋಯ್ತು, ತಗೊಂಡು ತುಂಬಾ ಖುಷಿ ಪಟ್ರು. ಸೊ ಅದನ್ನೇ ಇದು ಮಾಡ್ದು. ಆಮೇಲೆ ಬೇಸಿಗೆ ಬಂದಾಗ ಏನ್ ಮಾಡಿದ್ರು, ಕುಲ್ಫಿ ಐಸ್ ಕ್ರೀಮ್ ಏನೋ ಮಾಡಿದ್ರೆ ನಾನು ಯಾವ್ದು ಇಲ್ಲ ಅಂತಿರ್ಲಿಲ್ಲ, ಹಾಲು ಮಿಕ್ಕೋತಾ ಇದೆ ಹೆಂಗಾರು ಸೇಲ್ ಮಾಡಬೇಕು ಅಂತ ನನಗೆ ಒಂದು ಇದು ಇಂಟೆನ್ಷನ್. ಸೊ ಆ ರೀತಿಯ ಒಂದು ಉದ್ದೇಶದಿಂದ ಏನ್ ಮಾಡಿದೆ, ಕುಲ್ಫಿ ಏನೋ ಐಸ್ ಕ್ರೀಮ್ ಏನೋ ಮಾಡ್ತೀರಾ ನೀವು, ಇನ್ನೇನೋ ಬೈ ಪ್ರಾಡಕ್ಟ್ಸ್ ಇದೆ ಅಂತ ಕೇಳಿದಾಗ, ಕುಲ್ಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ. ಏನೋ ಬಾಯಿ ತಪ್ಪು ಅಂದ್ಬಿಟ್ಟು ನಾನು ಮಾಡ್ಲೇಬೇಕಂತ ಪರಿಸ್ಥಿತಿ ಬಂದ್ಬಿಡ್ತು, ಮಾತು ಉಳಿಸ್ಕೊಳ್ಬೇಕಂದ್ರೆ ಟ್ರೈ ಮಾಡಿದೆ. ಸೊ ಯೂಟ್ಯೂಬ್ ನೋಡ್ಕೊಂಡು ಅದನ್ನು ಟ್ರೈ ಮಾಡಿ, ಅದು ಸಕ್ಸಸ್ ಆಯ್ತು, ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು, ಅದು ಫುಲ್ ಖುಷಿ ಪಟ್ರು. ಸೊ ಆ ತರ ಒಂದು ಇದು ಮಾಡಿದೆ. ಸೊ ಈ ಒಂದು ಬೈ ಪ್ರಾಡಕ್ಟ್ ಗಳೆಲ್ಲ ಈ ತರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಸೆಗಣಿಯಿಂದ ನಮ್ಮ ಸುಮ್ ತಗೊಂಡೋಗಿ ಒಂದು ತಿಪ್ಪೆಗೆ ಸುರಿದು ಬಿಡೋದಲ್ಲ, ಹಸು ಅನ್ನೋದು ಒಂಥರ ಕಾಮದೇನು. ಈಗ ಹಾಲು ಯೂಸ್ ಮಾಡ್ಕೊಂಡು ಹಾಲಿಂದ ತುಪ್ಪ, ಬೆಣ್ಣೆ, ಮೊಸರು, ಮತ್ತೆ ಪನ್ನೀರು, ಐಸ್ ಕ್ರೀಮ್ ಎಲ್ಲ ಮಾಡ್ಕೊಂಡ್ವು. ಸೆಗಣಿಯಿಂದ ಇನ್ನೇನೋ ಮಾಡ್ಬೋದು, ಹಸುವಿನ ಗಂಧದಿಂದ ಏನಾದ್ರು ಮಾಡ್ಬೋದು, ಮತ್ತೆ ತೊಪ್ಪೆಯಿಂದ ಏನೋ ಮಾಡ್ಬೋದು. ಸೆಗಣಿಯಿಂದ ನಾವು ಗೋಬರ್ ಗ್ಯಾಸ್ ಇನ್ಸ್ಟಾಲ್ ಮಾಡಿಸ್ಕೊಂಡೆ, ಹೆಚ್ಚು ಕಡೆ ಒಂದು 7 ವರ್ಷ ಆಯ್ತು ಇನ್ಸ್ಟಾಲ್ ಮಾಡಿಸ್ಕೊಂಡು. ಜರ್ಮನ್ ಟೆಕ್ನಾಲಜಿ ಯುಎಸ್ ಮೇಡ್ ಅಂತೇಳಿ ಒಂದು ಬಯೋಸಿಸ್ಟಮ್, ನನಗೆ 1,00,000 ರೂಪಾಯಿ ಖರ್ಚು ಬೀಳ್ತು. ನಾನು ಯಾವುದು ಸಬ್ಸಿಡಿಗೂ ಯಾವುದಕ್ಕೂ ಹೋಗಲಿಲ್ಲ, ಯಾವ ಗೌರ್ಮೆಂಟು ಸಬ್ಸಿಡಿ ಕೊಡಲಿಲ್ಲ, ನಾನು ಯಾವುದಕ್ಕೂ ಇದೇ ಮಾಡ್ಕೊಳಕ್ಕಿಲ್ಲ. EMI ಸಿಸ್ಟಮಲ್ಲಿ ನಮಗೆ ಕೊಟ್ಟರು, ನನಗೆ ಖುಷಿ ಆಯಿತು, ತಗೊಂಡೆ ಹಾಕ್ಸ್ಕೊಂಡೆ. ಸೊ ಅದರಲ್ಲಿ ಇವತ್ತು ನನಗೆ ಎಷ್ಟು ಖರ್ಚಿದೆ, ನನ್ನ 7 ವರ್ಷದಿಂದ ಹೆಚ್ಚು ಕಡಿಮೆ 1 ಸಿಲಿಂಡರ್ ಯೂಸ್ ಮಾಡಿರ್ಬೋದು, ಇಲ್ಲ 1.5 ಸಿಲಿಂಡರ್ ಯೂಸ್ ಮಾಡಿರ್ಬೋದು ಅಷ್ಟೇ. ಸೊ ಅತಿ ಜನ ಬಂದಾಗ ಇಲ್ಲ ನನ್ನ ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊತೀನಿ. ಸೊ ಇನ್ನು ಮಿಕ್ಕಿದೆಲ್ಲ ಇದೇನೆ. ಆ ಬಯೋ ಸಿಸ್ಟಮ್ ಇಂದ ನಾನು ಯಾವ್ದಕ್ಕೆ ಯೂಸ್ ಮಾಡ್ಕೋತೀನಿ ಅಂತಂದ್ರೆ, ಮೊದಲನೇದಾಗಿ ಅಡಿಗೆಗೆ ಯೂಸ್ ಮಾಡ್ಕೊತೀನಿ, ಆಮೇಲೆ ಸ್ನಾನಕ್ಕೆ ಯೂಸ್ ಮಾಡ್ಕೊತೀನಿ. ಇನ್ನು ಮಿಕ್ಕೊಂಡ್ರೆ ಏನಾದ್ರು ಈಗ ಹಸುಗು ಹುಲ್ ಕಟ್ ಮಾಡ್ಲಿಕ್ಕೆ ಚಾಪ್ ಕಟ್ರಿನ್ ಯೂಸ್ ಮಾಡ್ಲೇಬೇಕು, ಅದನ್ನ ಜನರೇಟರ್ಗೆ ಫಿಕ್ಸ್ ಮಾಡ್ಕೊಂಡಿದೀನಿ, ಜನರೇಟರ್ ರನ್ ಮಾಡ್ಕೋಬಹುದು. ಅಡಿಗೆಗೆ ಮತ್ತೆ ಸ್ನಾನಕ್ಕೆ ಎರಡಕ್ಕೂ ಯೂಸ್ ಮಾಡ್ಕೊಂಡ್ರೆ ಬರೀ ಜನರೇಟರ್ ರನ್ ಮಾಡ್ತೀನಿ ಅಂತಂದ್ರೆ, ಎವ್ರಿ ಡೇ 1-4 ಅವರ್ಸ್ ಕಂಟಿನ್ಯೂಸ್ 10 HP ಮೋಟರ್ನ, ಡೀಸೆಲ್ ಮೋಟರ್ನ ಯೂಸ್ ಮಾಡ್ಕೋಬಹುದು. ಸೊ ಪ್ಯೂರ್ ಜನರೇಟರ್ ಗ್ಯಾಸ್ ಜನರೇಟರ್ ಸಿಗುತ್ತೆ, ಬಟ್ ನನ್ನ ಡೀಸೆಲ್ ಜನರೇಟರ್ ಇದರಿಂದ ಪ್ರತಿ ಅವರ್ಗೆ ನಂದು 2 ಲೀಟರ್ ಡೀಸೆಲ್ ಕುಡಿತಾ ಇತ್ತು. 2 ಲೀಟರ್ ಅಲ್ಲಿ ಈಗ ಬಯೋಗ್ಯಾಸ್ ಸಿಸ್ಟಮ್ ಲಿಂಕ್ ಮಾಡಿಸ್ಕೊಂಡಿರೋದ್ರಿಂದ 1650 ml ಗ್ಯಾಸ್ ಕುಡಿಯುತ್ತಾ ಇದೆ, 350 ml ಡೀಸೆಲ್ ಕುಡಿಯುತ್ತೆ. ಸೊ ನನಗೆ ಎಷ್ಟು ಉಳಿತಾಯ ಆಯ್ತು, 1650 ml ಡೀಸೆಲ್ ಉಳಿತಾಯ ಆಯ್ತು, ಹೆಚ್ಚು ಕಡಿಮೆ 150 ರೂಪಾಯಿ ನನಗೆ ಪ್ರತಿದಿನ ಪ್ರತಿ ಅವರ್ಗೆ ಉಳಿತು. ಸೊ ಅಲ್ಲಿ 4 ಅವರ್ ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು 600 ರೂಪಾಯಿ ಹತ್ತತ್ರ ನನಗೆ ಉಳಿತಾಯ ಆಯ್ತು. ಸೊ ಇದು ಒಂಥರ ನಮಗೆ ಉಳಿತಾಯನೇ, ನಾನು 1 ಟೈಮ್ ಇನ್ವೆಸ್ಟ್ ಮಾಡಿರ್ಬೋದು. ಸೊ 7 ವರ್ಷದಿಂದ ನಾನು ಆಲ್ರೆಡಿ ನಂಗೆ ಆ ದುಡ್ಡು ಎತ್ಕೊಂಡಾಗಿದೆ. ಸಿಲಿಂಡರ್ ಯೂಸ್ ಮಾಡ್ಕೊಂಡಿರ್ಬೋದು, ಅದು 1,000 ರೂಪಾಯಿ ಬೇಕು ಇವತ್ತಿನ ಕಾಲದಲ್ಲಿ. ಇವತ್ತಿನ ಒಂದು ಸಿಲಿಂಡರ್ ಹೋದ್ರೆ 1,000 ರೂಪಾಯಿ ಆಗುತ್ತೆ, ಒಂದು ತಿಂಗಳಿಗೆ ನನಗೆ 1 ಸಿಲಿಂಡರ್ ಬೇಕಾಗ್ತಿತ್ತು. ಸೊ ಅದು ಹೆಚ್ಚು ಕಮ್ಮಿ 1,500 ರೂಪಾಯಿ, ಇದು 1,600 ರೂಪಾಯಿ, 2,100 ರೂಪಾಯಿ ಹತ್ತತ್ರ ನನಗೆ ಪ್ರತಿ ತಿಂಗಳ ಉಳಿತಾಯ ಬಂತು. 6 ವರ್ಷದಿಂದನೇ ಕಂಟಿನ್ಯೂ ಮಾಡ್ಕೊಳ್ಳಿ, 6 ವರ್ಷದಿಂದ ನನಗೆ ಎಷ್ಟು ಉಳಿತಾಯ ಆಯ್ತು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋದ್ರೆ ಅದ್ರದ್ದು ಏನು ಅಲ್ವೇ ಅಲ್ಲ 1 ಟೈಮ್ ಇನ್ವೆಸ್ಟ್. ಇದೆಲ್ಲ ನಮಗೆ ಲಾಭದಾಯಕನೇ ಹೈನುಗಾರಿಕೆಯಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿ. ಇನ್ನು ಹಸುವಿನ ಗಂಧ್ಲದಿಂದ ನಾವೇನ್ ಮಾಡ್ತೀವಿ, ನಾವು ಯಾವ್ದನ್ನು ಎಷ್ಟು ಬೇಕು, ನಾವು ಫ್ರೆಶ್ ಆಗಿ ಎದ್ದು ಬಂದ ತಕ್ಷಣ ಯಾವ್ದು ಹಸುವಿನ ಗಂಧ್ಲ ಬಿಡುತ್ತೋ ಅದನ್ನ ಫ್ರೆಶ್ ಆಗಿ ಇಟ್ಕೊಂಡು ಒಂದು ಡ್ರಮ್ಮಲ್ಲಿ ಶೇಖರಣೆ ಮಾಡ್ಕೊಂಡು ಪ್ರತಿಯೊಂದು ಗಿಡಕ್ಕೂ ಯಾವುದೇ ಒಂದು ಎಲೆ ಮುದುಡಿಕೆ ಅಂತ ಒಂದು ರೋಗ ಬರುತ್ತಲ್ಲ, ಆ ರೋಗ ಬಂದಾಗ ಮತ್ತೆ ಎಲೆ ಒಣಗೋದು, ಮತ್ತೆ ಒಂಥರ ಗರಿಗಳೆಲ್ಲ ಒಣಗೋದು, ಅಡಿಕೆ ಗಿಡಕ್ಕೆ ಆಗ್ಬೋದು, ಇನ್ನೊಂದು ಗಿಡಕ್ಕೆ, ಆ ತರ ಏನೋ ಬಂದಾಗ ಹಸುವಿನ ಗಂಧ ಮತ್ತೆ ಬೇವಿನದು ಎಣ್ಣೆ ಮತ್ತೆ ಹುಳಿ ಮಜ್ಜಿಗೆ, ಸೊ ಇವನು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಡೈಲ್ಯೂಟ್ ಮಾಡ್ಕೊಂಡು ಒಂದು 20 ಲೀಟರ್ಗೆ 1 ಲೀಟರ್ ನೀರು, 1 ಲೀಟರ್ ಹಸುವಿನ ಗಂಧ ಆಗ್ಬೋದು, ಹಸುವಿನ ಗಂಧ, ಹುಳಿ ಮಜ್ಜಿಗೆ ಮತ್ತೆ ಬೇವಿನೆಣ್ಣೆ, ಇವೆಷ್ಟು 1 ಲೀಟರ್ ಮಾಡ್ಕೊಂಡು ಸೊ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಬಂದು, ಗೊತ್ತಿಲ್ದಂಗೆ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ ಗಿಡ ಅಷ್ಟು ಹೆಲ್ತಿ ಫುಲ್ ಆಗಿದೆ. ಒಂದು ನಾವು ಇವಾಗ್ಲೂ ಅಡಿಕೆ ಆಗೋದು, ನಮ್ಮ ಹಾಕಿರೋ ಒಂದು ಗಿಡಕ್ಕೂ ತಿಂಗಳಿಗೆ 1 ದಿನ 1 ಗಂಟೆ ಮಾತ್ರ ಡ್ರಿಪ್ ಮುಖಾಂತರ ಕೊಡ್ತೀವಿ ನೀರು. ಸೊ ಇನ್ ಮಿಕ್ಕಿದೆಲ್ಲ ಬಿಸಿಲಲ್ಲೇ ಒಣಗುತ್ತೆ, ಆದರೂ ಕೂಡ ಫ್ರೆಶ್ ಆಗಿರುತ್ತೆ, ಅಷ್ಟು ನೀಟಾಗಿರುತ್ತೆ. ಸೊ ಆ ತರ ಭೂಮಿ ತಾಕತ್ತಾಗಿರುತ್ತೆ, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅಷ್ಟು ನೀಟಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಇನ್ನು ರೇಡಿಯೋ ನಿಮ್ಮ ಕೃಷಿ ಬದುಕಿನಲ್ಲಿ ಯಾವ ರೀತಿಯ ಪಾತ್ರ ವಹಿಸಿದೆ? ಸೊ ರೇಡಿಯೋ ಫಸ್ಟ್ ಟೈಮ್ ಬಂದಾಗ ನನಗೆ ಮನೆಯಲ್ಲಿ ರೆಕಾರ್ಡಿಂಗ್ ಮಾಡಿದ್ರಿ. ಸೊ ನನಗೆ ಅವಾಗ ಹೆದರಿಕೆ, ಅವತ್ತಿಂದ ಇವತ್ತಿಗೆ ಹೋಲಿಸ್ಕೊಂಡ್ರೆ ನನ್ ಮಾತಾಡ್ಬೇಕು, ನಾ ಇನ್ನೇನೋ ಮಾಡ್ಬೇಕು, ಆ ತರ ಒಂದು ಹಂಚ್ಕೋಬೇಕು, ನಮ್ಮಿಂದ ಇನ್ನೊಬ್ರು ತಿಳ್ಕೋಬೇಕು ಅಂದ್ರೆ ನನ್ನ ಒಂದು ಇದರಿಂದ ಹೇಳ್ತಾ ಇಲ್ಲ. ಸೊ ಒಬ್ಬರಿಂದ ಒಬ್ರು ತಿಳ್ಕೊಳ್ಳಂತಿದ್ದೆ, ನಾನು ಏನ್ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ, ಇನ್ನು ತುಂಬಾನೇ ತಿಳ್ಕೊಳ್ಳೋದು, 1% ತಿಳ್ಕೊಂಡಿಲ್ಲ ನನ್ನ ಅನಿಸಿಕೆ. ಸೊ ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ಸೊ ನಾನು ಕೇಳ್ತಾ ಇರ್ತೀನಿ ರೇಡಿಯೋದಲ್ಲಿ ಬೇರೆಯವ್ರು, ಏನು ಒಂದು ಸಣ್ಣ ಮಗು ಇರ್ಬೋದು ಇಲ್ಲ ದೊಡ್ಡವ್ರು ಇರ್ಬೋದು, ಅದರಲ್ಲಿ ಏನೋ ನನಗೆ ಬೇಕಾಗಿರೋ ಒಂದು ಪಾಯಿಂಟ್ಗಳು ಸಿಗ್ಬೋದು ಅಂತ ನಾನು ಕೇಳ್ಕೊಂಡು, ಈ ರೀತಿ ಒಂದು ಸುಮಾರು ಪಾಯಿಂಟ್ಗಳು ಸಿಗಿದೆ ರೇಡಿಯೋ ಒಂದು ಬಾನುಲಿ ಕಾರ್ಯಕ್ರಮದಿಂದ ಆಗ್ಬೋದು, ಕೃಷಿ ಕಿಸಾನ್ ವಾಣಿಯಿಂದ ಇರ್ಬೋದು, ಮತ್ತೆ ಇನ್ನೊಂದು ಬೇರೆ ಯಾವುದೇ ಒಂದು ರೇಡಿಯೋ ಕಾರ್ಯಕ್ರಮ ಇರ್ಬೋದು, ಈ ತರ ಪಾಯಿಂಟ್ಸ್ಗಳು ಬಂದಾಗ ನನಗೆ ಈ ತರ ಒಂದು ಅನುಕೂಲಗಳು ಆಗಿದೆ. ಸೊ ಈ ರೀತಿಯಾಗಿ ನನಗೆ ಒಂದು ರೇಡಿಯೋ ಕಾರ್ಯಕ್ರಮ ನನಗೆ ತುಂಬಾ ಇದಾಗಿದೆ. ಬಹಳ ಸಂತೋಷ ದಿಲೀಪ್, ಇದೇ ರೀತಿಯ ಯಶಸ್ಸು ನಿಮಗೆ ನಿಮ್ಮ ಮುಂದಿನ ಪ್ರಯತ್ನಗಳಿಗೆಲ್ಲ ಸಿಗಲಿ. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ನೋಡೋಣ ಸರ್, ನೆಕ್ಸ್ಟ್ ಇವಾಗ ಅಡಿಕೆದು ಪ್ರೊಸೆಸಿಂಗ್ ಯೂನಿಟ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ ನೆಕ್ಸ್ಟ್ ಫ್ಯೂಚರ್ ಆಗಸ್ಟ್ ತಿಂಗಳಲ್ಲಿ. ಅದು ಇವಾಗಲೇ ಎಲ್ಲ ಪ್ಲಾನಿಂಗ್ ಹಾಕೊಂಡು ಓಡಾಡ್ತಿದೀವಿ, ಅಡಿಕೆ ತೋಟ ಎಲ್ಲ ತಗೊಂಡು ಖರೀದಿ ಮಾಡಲಿಕ್ಕೆ. 37 ವರ್ಷಕ್ಕೆ ಕೃಷಿ ಪಂಡಿತ ಪ್ರಶಸ್ತಿ ಬಂದಾಗ ಜವಾಬ್ದಾರಿ ಜಾಸ್ತಿ ಆಯ್ತು. ಇನ್ನೂ ಒಬ್ಬ ಯುವಕನಿಗೆ ಇಷ್ಟೆಲ್ಲ ಪ್ರಶಸ್ತಿ ಬಂದಿದೆ ಅಂದಾಗ ನಿಮ್ಮಿಂದ ಸಲಹೆ ಮಾರ್ಗದರ್ಶನ ಇದೆಲ್ಲ ಬಯಸೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಹೇಗೆ ಬದಲಾಗಿದೆ ನಿಮ್ಮ ಜೀವನ ಈಗ? ಖಂಡಿತ ಸರ್, ಮೊದ್ಲಿಗೂ ಹೋಲಿಸ್ಕೊಂಡ್ರೆ ಇವಾಗ ತುಂಬಾನೇ ಅಜಗಜಾಂತರ ಬದಲಾವಣೆ ಆಗಿದೆ. ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ಮಾಡಬೇಕು, ಇನ್ನೂ ಬೇರೆ ಬೇರೆ ತರ ಒಂದು ಸಾಧನೆ ಒಂದು ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ನಂದು ನ್ಯಾಷನಲ್ ಲೆವೆಲ್ ಒಂದು ಕಾಂಪಿಟೇಷನ್ ಮಾಡಲೇಬೇಕು ಅಂತ ಒಂದು ಸಾವಿರ ಮಾಡೇ ಮಾಡ್ತೀನಿ. ಸೊ ಬೇರೆ ಬೇರೆ ತರ ಒಂದು ಐಡಿಯಾ ಇದೆ. ಸೊ ಅದು ಮಾಡೇ ಮಾಡ್ತೀನಿ ಸರ್. ಅದು ನಾವು ಮಾಡೋ ಕೆಲಸ ಏನಾದ್ರು ಕೆಲಸ ದುಡ್ಡು ಖರ್ಚಾಗ್ಬೋದು, ಬಟ್ ಲೇಬರ್ ಕಾಸ್ಟ್ ಕಮ್ಮಿ ಮಾಡ್ಕೋಬೇಕು. ಆಳುಗಳ ಒಂದು ಕೂಲಿ ವೆಚ್ಚನ ಕಮ್ಮಿ ಮಾಡಿಕೊಂಡು ಸೊ ಈಗ ಒಂದು ದಿನ ಎಲ್ಲ ಮಾಡೋದನ್ನ ಒನ್ ಅವರಲ್ಲಿ ಮಾಡ್ಬೇಕು ನಾವು ಕೆಲಸನ. ಸೊ ಆ ತರ ಒಂದು ನಾವು ಅಡಾಪ್ಟ್ ಮಾಡ್ಕೋಬೇಕು. ಸೊ ಅವಾಗ ನಾವು ಬೇರೆ ತರ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬಹಳ ಸಂತೋಷ, ರಾಷ್ಟ್ರ ಮಟ್ಟದಲ್ಲೂ ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಜಯ ಸಿಗ್ಲಿ, ನಿಮ್ಮ ಜೀವನ ಇನ್ನೂ ಚೆನ್ನಾಗಾಗ್ಲಿ, ಕೃಷಿ ಜೀವನನೂ ಚೆನ್ನಾಗಾಗ್ಲಿ, ಥ್ಯಾಂಕ್ ಯು ಸರ್, ಯಶಸ್ಸು ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದಲ್ಲಿ ಹೈನುಗಾರಿಕೆಯಲ್ಲಿ ನಿರತರಾಗಿರುವ ಸಿ ದಿಲೀಪ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಫೆಬ್ರವರಿ 27 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಫೆಬ್ರವರಿ 27ರಂದು ಮತ್ತೊಮ್ಮೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಲು ಮರೆಯದಿರಿ. ಮೊಬೈಲ್ನಲ್ಲೇ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕವ ನಿನ್ ಮಗಿ ಬತ್ತಾ ಬತ್ತಾ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೆ ಪೌಷ್ಟಿಕಾಹಾರ ಪುರುಷೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ 14 ದಿನ ಅಲ್ಲೇ ಇದ್ರೆ ಪೌಷ್ಟಿಕಾಹಾರ ಕೊಡ್ತಾರೆ, ಔಷಧಕ್ಕೆ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಉದ್ಯಮ ನಡೆಸುತ್ತಿರುವ ಎಚ್ಡಿ ಕೋಟೆ ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗೆ ಮಾತುಕತೆ. ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ನಂಬಿಕೆ ಮಿಲ್ಲೆಟ್ಸ್ ಈ ರೀತಿಯ ಒಂದು ಮಾರಾಟ ಪ್ರಕ್ರಿಯೆಯನ್ನ ಶುರು ಮಾಡಿದ್ದು ಸಿ ಮಿಲ್ ನಾಗರಾಜು, ಚನ್ನನಾಯಕ ಅವರ ಮಗ ಹೆಗ್ಗಡದೇವನಕೋಟೆ ತಾಲೂಕಿನವರು. ನಾಗರಾಜು ಅವರೇ, ನಿಮಗೆ ಕೃಷಿ ಇಲಾಖೆ ವತಿಯಿಂದ ನಿಮ್ಮ ಉತ್ಪನ್ನಗಳನ್ನ ಗಮನಿಸಿ, ನಿಮ್ಮ ಸಾಧನೆಯನ್ನ ಗಮನಿಸಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಹೇಗನ್ಸುತ್ತೆ ನಿಮಗೆ ಈ ಮಿಲ್ ನಾಗರಾಜನ ಹೆಸರು ಹೇಗೆ ಬಂತು? ನಿಮ್ಮ ತಂದೆಯವರೇನಾದರೂ ಮಿಲ್ ಇಟ್ಟಿದ್ರಾ ಅಥವಾ ಹೇಗೆ ಇದೆಲ್ಲ ಶುರುವಾಯಿತು? ಸರ್, ಮಿಲ್ ಇಡೋದಕ್ಕೆ ಒಂದು ಇತಿಹಾಸನೇ ಇದೆ ಸರ್, ಅದಕ್ಕೆ ಹಿನ್ನೆಲೆ ಇದೆ. ನನ್ನ ಮಿಲ್ಲು ನಾಗರಾಜು ಅಂತ ಇಡೀ ತಾಲೂಕಿನಾದ್ಯಂತ ಕರೀತಾರೆ. ಜೊತೆಗೆ ನಾನು ಒಂದು ಉತ್ಕೃಷ್ಟ ಸಾಂಬಾರ್ ಪುಡಿ ಮಾಡಿ ನನ್ನ ಬಹುತೇಕ ಜನರು ನನ್ನ ಕಾರಪುಡಿ ನಾಗರಾಜ್ ಅಂತ ಗುರುತಿಸ್ತಾರೆ. ಹಾಗೂ ಉಂಟಾ? ಅದ್ ಜೊತೆಗೆ ಮಿಲ್ ಮಾಡಿ ನಾನು 20 ವರ್ಷ ಆಯ್ತು ಸರ್. ಆ ಮಿಲ್ ಮಾಡಕ್ ಮುಂಚೆಗೆ ನಾನು ಟೆಂಪೋ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಆದ್ರೆ ಟೆಂಪೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಬದುಕಿಗೆ ತುಂಬಾ ಸಮಸ್ಯೆ ಆಯ್ತಿತ್ತು. ಹಾಗಾಗಿ ಒಂದು ಬಿಸ್ನೆಸ್ ಮಾಡಬೇಕು. ಆ ಬಿಸ್ನೆಸ್ ಹೇಗಿರ್ಬೇಕಪ್ಪ ಅಂದ್ರೆ ಹಾಕಿರೋ ಬಂಡವಾಳ ಕರಗಬಾರ್ದು, ನಾನು ಆ ಜಾಗದಲ್ಲಿ ಇರಬಾರ್ದು. ಅಂತ ಬಿಸ್ನೆಸ್ ಏನಾಯ್ತು ಅಂತ ನಾನು ಚಿಂತನೆ ಮಾಡಿದಾಗ, ತಿನ್ನಂತ ಬಿಸ್ನೆಸ್ ಮಾಡಬೇಕು, ಆಹಾರನ ಬಿಸ್ನೆಸ್ ಮಾಡಬೇಕು. ಒಬ್ಬ ಮನುಷ್ಯ ಸಾವಾಗ್ಲಿ ನೋವಾಗ್ಲಿ ಏನೇ ಕಷ್ಟ ಆಗ್ಲಿ ಪ್ರಳಯ ಆಗ್ಲಿ ಊಟ ಮಾತ್ರ ಬಿಡಲ್ಲ. ಈ ಒಂದು 2 ವರ್ಷದಿಂದ ಕೊರೋನಾ ಬಂದ ಸಂದರ್ಭದಲ್ಲಿ ಇಡೀ ದೇಶನೇ ಲಾಕ್ಡೌನ್ ಆಗಿತ್ತು, ಊಟಕ್ಕೆ ಮಾತ್ರ ಲಾಕ್ಡೌನ್ ಆಗಿಲ್ಲ. ಹಾಗಾಗಿ ಆ ಚಿಂತನೆ ನಾನು ಕಳೆದ 20 ವರ್ಷದಿಂದ ಚಿಂತನೆ ಮಾಡಿ ಒಂದು ಫ್ಲೋರ್ ಮಿಲ್ ಮಾಡಿದೆ. ಫ್ಲೋರ್ ಮಿಲ್ ಮಾಡಿ 2 ಮಿಷಿನ್ ಆಗ್ತದೆ, ಅವತ್ತು ಒಂದು ಒನಿಯೋದು ಮತ್ತೆ ಒಂದು ಅಸಿಟ್ ಮಾಡೋದು. ನಾನು ಅಲ್ಲಿ ಕ್ವಾಲಿಟಿ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಜನರ ಬೇಡಿಕೆ ಜಾಸ್ತಿ ಆಯ್ತಾ, ಈಗ ಒಂದೇ ಜಾಗದಲ್ಲಿ 18 ತರದ ಮಿಷಿನ್ಗಳು ಹಾಕಿದ್ದೀನಿ, 18 ಮಿಷಿನ್ ಹಾಕಿದ್ದೀನಿ. ಏನು ಹೇಳ್ಬೋದಾ 18 ಏನೆಲ್ಲ ಇದೆ ಅಂತ? ಖಂಡಿತ ಸರ್. ಗೋಧಿಗೆ ಬೇರೆ, ಅಕ್ಕಿಗೆ ಬೇರೆ, ಅಕ್ಕಿ ತರಿ ಮಾಡೋದ್ ಬೇರೆ, ಸಾಂಬಾರ್ ಪುಡಿ ಮಾಡೋದ್ ಬೇರೆ, ಚಿಲ್ಲಿ ಕಟ್ರಿ ಬೇರೆ, ಮತ್ತೆ ಕಜ್ಜದಕ್ಕಿ ಮಾಡೋದ್ ಬೇರೆ, ಮತ್ತೆ ಒನೆಯದಕ್ಕೆ 2 ಡಿಸ್ಟೋನರು, ಮತ್ತೆ ದನಕರುಗಳಿಗೆ ಹುಳ್ಳಿ ಹೊಡೆಯೋದಕ್ಕೆ, ಈ ತರ ಎಲ್ಲ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಮಿಷಿನ್ಗಳು ಮಾಡಿದ್ದೀನಿ ಸರ್. ಇಷ್ಟೊಂದು ಮಷಿನ್ಗಳನ್ನ ನಿರ್ವಹಣೆ ಮಾಡಕ್ಕೆ ಎಷ್ಟು ಜನ ಇದ್ದಾರೆ? 5 ಜನ ಲೇಬರ್ ಕೆಲಸ ಮಾಡ್ತಾರೆ ಸರ್. 5 ಜನಕ್ಕೂ ಕೈ ತುಂಬಾ ಕೆಲಸ ಇದೆ. ಖಂಡಿತ ಸರ್, ಇನ್ನೂ ಕೆಲಸ ಕೊಡ್ಬೋದು. ಬಟ್ ಹಾಗಾಗಿ ನಾನು ಬೇರೆ ತರ ಒಂದು ಸಿರಿಧಾನ್ಯದೊಂದು ಮಿಲಿಟ್ಸ್ ಕಂಪ್ನಿ ಮಾಡಿ ಜನಗಳಿಗೆ ಒಂದು 100 ಜನಕ್ಕೆ ಉದ್ಯೋಗ ಕೊಡಬೇಕು, ಆ ನಿಟ್ಟಿನಲ್ಲಿ ಬೇರೆ ಕಡೆ ಇನ್ವಾಲ್ವ್ ಆಗಿರೋದ್ರಿಂದ ಅದೊಂದನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ಸಿರಿಧಾನ್ಯಗಳು ನಿಮ್ಮ ಗಮನ ಸೆಳೆದಿದ್ದು ಯಾವಾಗ? ಸಿರಿಧಾನ್ಯಗಳು ಗಮನ ಸೆಳೆದಿದ್ದು ಸರ್, ನನ್ನ ತಾಯಿ 6 ವರ್ಷ ಇದ್ದಾಗಲೇ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಾರೆ. ಅವಾಗ ಮನುಷ್ಯನಿಗೆ ಏನಕ್ಕೆ ಕಾಯಿಲೆಗಳು ಬರ್ತದೆ, ಕಾಯಿಲೆ ಬರೋ ಕಾರಣ ಏನು ಅಂತ ನಾನು ಮಾಹಿತಿಗಳನ್ನ ಕಲೆ ಹಾಕಿದಾಗ ಬದಲಾದ ಆಹಾರ ಪದ್ಧತಿ ಅಂತ ಗೊತ್ತಾಯಿತು. ಅಂದಿನ ದಿನಗಳಲ್ಲಿ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರ್ತಿರಲಿಲ್ಲ. ಇವತ್ತು ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಸುದಾ ಮನುಷ್ಯ ವಿಪರೀತ ಕಾಲ ತುತ್ತಾಗ್ತಾನೆ. ಅದಕ್ಕೋಸ್ಕರ ನಾನು ಸ್ಟಡಿ ಮಾಡಿದಾಗ ಆಹಾರ ಬದಲಾವಣೆ ಆಯಿತು ಗೊತ್ತಾಯ್ತು. ಆ ನಿಟ್ಟಿನಲ್ಲಿ ಹಿಂದೆ 100 ವರ್ಷ 151 ವರ್ಷದಿಂದ ಜನಗಳು ಸಿರಿಧಾನ್ಯಗಳನ್ನ ಬಳಸ್ತಿದ್ರು. ನವಣೆ, ಸಜ್ಜೆ, ಆರ್ಕ, ಉದ್ಲು, ಬರುಗು, ಕೊರಲೆ, ರಾಗಿ, ಜೋಳ, ಸಾಮೆ ಈ ತರ ಆಹಾರ ಪದಾರ್ಥ ತಿಂದು ತುಂಬಾ ಆರೋಗ್ಯವಿರ್ತಿದ್ರು. ಇವತ್ತು ಆಹಾರಗಳನ್ನ ಜನ ಮರ್ತಿದ್ದಾರೆ. ಇವತ್ತು ಪ್ರತಿನಿತ್ಯ ರೈಸ್ ಊಟ ಮಾಡ್ತಿದ್ದಾರೆ. ಹಾಗಾಗಿ ಹೆಚ್ಚು ಜನಗಳ ಅನಾರೋಗ್ಯ ತರೋದ್ರಿಂದ ನಾನು ಸಿರಿಧಾನ್ಯ ಒಂದು ಆಹಾರ ಒಂದು ಪ್ರೋಟೀನ್ ಪೌಡರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪೌಡರ್ ಮಾಡಿ ಇವತ್ತು ಕಳೆದ 8 ವರ್ಷಗಳಿಂದ ಸ್ಟಡಿ ಮಾಡಿ ಮತ್ತೆ ಡ್ರೈ ಫ್ರೂಟ್ಸ್ ಆಡ್ ಮಾಡಿ ಇವತ್ತು ಡ್ರೈ ಫ್ರೂಟ್ಸ್ ಶ್ರೀಮಂತರ ಆಹಾರ ಆಗುತ್ತೆ, ಬಡವ್ರ ಕೈ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಡ್ರೈ ಫ್ರೂಟ್ಸ್ ಆಡ್ ಮಾಡಿ ಮತ್ತೆ ಆಂಟಿಬಯೋಟಿಕ್ ಕೆಲಸ ಮಾಡತಕ್ಕಂಥ ಆಹಾರ ಶುಂಠಿ ಮತ್ತೆ ಅರಿಶಿನ ಆಡ್ ಮಾಡಿ ತಂಪಾದ ಆಹಾರ ಬಾಲ್ಯಕ್ಕಿನ ಆಡ್ ಮಾಡಿ ಕುಡಿಯೋದಕ್ಕೆ ಒಂದು ಸ್ವಾದ ಬೇಕು ಅಂತ ಯಾಲಕ್ಕಿನ ಆಡ್ ಮಾಡಿ ಕಳೆದ 8 ವರ್ಷಗಳಿಂದ ಪೌಡರ್ ಮಾಡಿ ಜನಕ್ಕೆ ಕೊಟ್ಟೆ. ಜನಗಳು ಕುಡಿದಂತ ಜನಗಳು ಹಲವಾರು ಜನ ಕಳೆದ ಒಂದು ವಾರ 10 ದಿನ ಆದ ನಂತರ ಮತ್ತೆ ಮತ್ತೆ ಬಂದು ಕೇಳಿದ್ರು. ಹಾಗಾಗಿ ಈ ಪೌಡರ್ ಅಲ್ಲಿ ಏನು ಸತ್ವ ಇದೆ, ಏನು ನ್ಯೂಟ್ರಿಷನ್ ಕಂಟೆಂಟ್ಸ್ ಇದೆ ಅಂತ ನಾನು CFTR ಆಗಿ ನಾನು ಟೆಸ್ಟ್ ಮಾಡಿದಾಗ ಒಳ್ಳೆ ನ್ಯೂಟ್ರಿಷನ್ ಇದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಯ್ತು. ಹಾಗಾಗಿ ಪೌಡರ್ ಫಾರ್ಮುಲಾ ಹಂಗೆ ಇಟ್ಟಿದ್ದು. ಕಳೆದ 1.5 ವರ್ಷದಿಂದ ನಾನು ಈಗ ಚಡಿಕೋಡೆ ತಾಲೂಕಲ್ಲಿ ನಂಬಿಕೆ ಫುಡ್ ಪ್ರಾಡಕ್ಟ್ OPC ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಮಾಡಿದ್ದೀನಿ. ಈ ಒಂದು ಕಂಪನಿಯಲ್ಲಿ ಉತ್ಪನ್ನ ಆದಂತ ಪ್ರಾಡಕ್ಟ್ ಅನ್ನ ಪರಮಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ಬರೋದಕ್ಕೆ ರುಟ್ಸ ಸಂಸ್ಥೆನೇ ಕಾರಣ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದ್ರೆ ಅಲ್ಲೇನಾದ್ರು ತರಬೇತಿ ಪಡೆದಿದ್ರ ನೀವು? ಖಂಡಿತ EDP ತರಬೇತಿ ನನ್ನ ಬದಲಾವಣೆ ಮಾಡತಕ್ಕಂಥದ್ದು. ಇವತ್ತು ಈ ಒಂದು ಹಂತಕ್ಕೆ ಬಂದಿದ್ದೀನಿ. ಇವತ್ತು ಒಂದು ಕಂಪನಿ ಮಾಡಿದೆ ಅಂದ್ರೆ ಆ ರುಟ್ಸಾಟ್ ಸಂಸ್ಥೆಯಲ್ಲಿ 10 ದಿನಗಳ ಕಾಲ EDP ತರಬೇತಿ ಪಡೆದಿದ್ದ ನನ್ನ ಜೀವನದ ಬದಲಾವಣೆಯ ಒಂದು ದೊಡ್ಡ ಕಾರಣ. ನಾಗರಾಜ್ ಅವರೇ, ಈಗ ಇದಕ್ಕೆ ಬೇಕಾದಂತಹ ಕಚ್ಚಾ ಪದಾರ್ಥಗಳು, ರಾ ಮೆಟೀರಿಯಲ್ಸ್, ಅದನ್ನ ಹೇಗೆ ಪಡ್ಕೊಳ್ತೀರಿ? ಅಲ್ಲಿ ಗುಣಮಟ್ಟ ಯಾವ ರೀತಿ ನೀವು ಖಾತರಿ ಪಡಿಸ್ಕೋತೀರಿ? ಸರ್, ನಮ್ಗೆ ಈಗ ಬಂಗಾರಪೇಟೆ ಮತ್ತು ಕಡೂರಲ್ಲಿ ಆರ್ಗ್ಯಾನಿಕ್ ಅಂತನ್ಬಿಟ್ಟು ಸರ್ಟಿಫೈಡ್ ಮಾಡಿರ್ತಕ್ಕಂಥ ಕಂಪನಿ ನಾವು ಪದಾರ್ಥಗಳನ್ನ ಖರೀದಿ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FFO ಅಂತ ಸೊಸೈಟಿ ಟೈಪ್ ಮಾಡಿ ರೈತರುಗಳಿಗೆ ಸಿರಿಧಾನ್ಯಗಳನ್ನ ಕೊಟ್ಟು ಸಾಂಬಾರ್ ಪದಾರ್ಥಗಳನ್ನ ಕೊಟ್ಟು ಅವರಿಂದ ಬೈಬ್ಯಾಕ್ ಮಾಡಿ ನಮಗೆ ಒಂದು ರಾ ಮೆಟೀರಿಯಲ್ ಸಿಗಬೇಕು ಆ ರೀತಿ ಒಂದು ಖಾತ್ರಿ ಮಾಡಿಕೊಂಡು ಕಂಪನಿನ ಯಶಸ್ವಿಯಾಗಿ ನಡೆಸೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸರ್. ಇನ್ನು ಇಲ್ಲಿ ಈಗ ನಿಮ್ಮ ಹೆಗ್ಗಡೆದೇವನ ಕೋಟೆ ಸುತ್ತಮುತ್ತಲೇ ನೀವು ತಿಳಿಸಿದಾಗೆ ಸಿರಿಧಾನ್ಯಗಳನ್ನ ಬೆಳೆಯುವಂತ ರೈತರು ಇದ್ದಾರೆ. ಅವರಿಗೆ ಒಂದು ಮಾರುಕಟ್ಟೆಯನ್ನ ಒದಗಿಸೋ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ಮನಸ್ಸಿದೆಯಾ, ಪ್ರಯತ್ನಗಳಿದೆಯಾ? ಪ್ರತಿ ದಿನ ಪ್ರಯತ್ನ ಇದ್ದೀನಿ ಸರ್. ಹಾಗಾಗಿ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಮತ್ತೆ ಸರಿ ರೀತಿ ಸಪೋರ್ಟ್ ಮಾಡ್ತಕ್ಕಂಥವ್ರು ನಮಗೆ ಸಿಕ್ಕಿಲ್ಲ. ಇವತ್ತು ನಿಮ್ಮ ಆಕಾಶವಾಣಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ, ಇವತ್ತು ಬಾನುಲಿ ಕಾರ್ಯಕ್ರಮದಲ್ಲಿ ಆದಿಶೇಷ ಗೌಡ ಸರ್ ಅವರು ಒಳ್ಳೆ ಉತ್ತಮವಾದ ಮಾಹಿತಿನ ನೀಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ HD ಕೋಟಲ್ಲಿ ಒಂದು FFO ಸೊಸೈಟಿನ ನಾನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಇನ್ನು ಈ ಒಂದು ಉತ್ಪಾದನೆಗೆ ನೀವು ತಯಾರಿಯಲ್ಲಿ ತೊಡಗಿದಾಗ ಯಾರೆಲ್ಲ ನಿಮಗೆ ನೆರವಾದರು, ಯಾರೆಲ್ಲ ಈ ಕೆಲಸಗಳನ್ನ ಮಾಡ್ತಾರೆ ನಿಮ್ಮ ಮನೆಯಲ್ಲಿ? ಸರ್, ಮುಖ್ಯವಾಗಿ ನನ್ನ ಹೆಂಡತಿ ತುಂಬಾ ಸಹಕಾರ ನೀಡ್ತಾರೆ. ಇಬ್ರು ಗಂಡ್ಮಕ್ಳಿದ್ದಾರೆ. ಮಂಜುನಾಥ್ ಅಂತ SLC ಓದ್ತಿದಾಗ್ಲೇನೆ ನನ್ನ ಮಿಲ್ ಹತ್ರ ಬಂದು ವ್ಯವಹಾರ ನೋಡ್ಕೊಳಕ್ಕೆ ಒಂದು ಆಸೆ ಪಟ್ಟ. ಆಗ ಇವತ್ತು ಸೆಕೆಂಡರಿ BCOM ಮಾಡ್ತಿದ್ದಾನೆ. ಅವನು ಪ್ರತಿನಿತ್ಯ ಬಂದು ನನ್ನ ವ್ಯವಹಾರನ ನೋಡ್ಕೊಂಡು ಪ್ರೀತಿ ಮಾಡ್ತಾನೆ ಅಂತ ಒಂದು ಭರವಸೆ ಬಂದ ಮೇಲೆ ನಾವು ಉದ್ಯಮ ಮಾಡೋದಕ್ಕೆ ಒಂದು ಆಸೆ ಆಯ್ತು ಸರ್. ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಮನಸ್ಸಾಯ್ತು. ಹಾಗಾಗಿ ಆ ಪ್ರಯತ್ನದಲ್ಲಿ ಇದ್ದೀನಿ ಸರ್. ಇನ್ನು ನೀವೇ ಹೇಳಿದ್ರಿ ನಿಮ್ಮನ್ನ ಕಾರಾಪುಡಿ ನಾಗರಾಜು ಅಂತ ಕರೀತಾರೆ ಅಂತ. ಹೌದು ಸರ್. ಈಗಲೂ ಖಾರಪುಡಿ ಎಷ್ಟು ಖರ್ಚಾಗುತ್ತೆ ಒಂದು ತಿಂಗಳ? ಸರ್, ಖಾರದ ಪುಡಿ ಅಂದ್ರೆ ತುಂಬಾ ಉತ್ಕೃಷ್ಟವಾದ ಖಾರದ ಪುಡಿ ಮಾಡಿದ್ದೀನಿ. ಆ ಖಾರದ ಪುಡಿ ಮಾಡ್ಬೇಕಂದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕು ನಾನು, ಇದರಿಂದ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಪ್ರಯತ್ನ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಮಿಲ್ ಮಾಡಿದಂತ ಸಂದರ್ಭದಲ್ಲಿ 2003 ನಮ್ಮ ಮಿಲ್ಗೆ 2 ತರ ಜನ ಬರ್ತಿದ್ರು. ಒಂದು ತರ ಜನ ಸಾಂಬಾರ್ ಪುಡಿನ ಮನೆಗೆ ಬೀಸ್ಕೋ ತಗೋಬರ್ತಿದ್ರು, ಇನ್ನೊಂದ್ ತರ ಜನ ಮಾರಾಟ ಮಾಡೋದಕ್ಕೆ ಬರ್ತಿದ್ರು. ಆ ಮಾರಾಟ ಮಾಡಕ ತಗೋಬರ್ತಿದ್ದ ಜನ ತುಂಬಾನೇ ಉಳುಕು ಪದಾರ್ಥಗಳನ್ನ ತರ್ತಿದ್ರು, ಹುಳ ಬಂದಿರತಕ್ಕಂಥ ಪದಾರ್ಥಗಳನ್ನ ತರ್ತಿದ್ರು. ಅದ್ರ ಜೊತೆಗೆ ಉಪ್ಪು, ಅದ್ರ ಜೊತೆಗೆ ತೌಡು, ಇದೆಲ್ಲ ಮಿಕ್ಸ್ ಮಾಡ್ಕೋತಾರು. ನಾನು ಇದನ್ನ ಯಾರು ಊಟ ಮಾಡ್ತಾರೆ ಇದನ್ನ ತಂದ್ಬಿಟ್ಟು ನಾನು ಅದನ್ನ ಪ್ರಾಮಾಣಿಕವಾಗಿ ಅದನ್ನ ಫಾಲೋಅಪ್ ಮಾಡಿದಾಗ ಅದನ್ನ ಬಿಸಿ ಊಟಕ್ಕೆ ಮಾಸ್ಟರ್ಗಳು ತಗೋಯ್ತಿದ್ರು. ಆದ್ರೆ ಮಾಸ್ಟರ್ಗಳಿಗೆ ಗೊತ್ತಿಲ್ಲ ಈ ತರ ಸಾಂಬಾರ್ ಪುಡಿನ ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇವತ್ತು ಸರ್ಕಾರ 1,00,000 ರೂಪಾಯಿ ದುಡ್ಡನ್ನ ಇವತ್ತು ಬಿಸಿ ಊಟಕ್ಕೆ ಕೊಡ್ತಾ ಐತೆ, ಮಕ್ಕಳ ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಆದ್ರೆ ಕಾಯಿಲೆ ಬರ್ತಕ್ಕಂಥ ವ್ಯವಸ್ಥೆ ತಳಮಟ್ಟದಲ್ಲಿ ಆಯ್ತಾಯ್ತ ನಾನು ಕಾರಣಕ್ಕೋಸ್ಕರ ನಾನು ಒಂದು ಸಾಂಬಾರ್ ಪುಡಿ ಮಾಡಬೇಕು, ಗುಣಮಟ್ಟದ ಸಾಂಬಾರ್ ಪುಡಿ ಮಾಡ್ಬೇಕಂತಂದು ಪ್ರಯತ್ನ ಪಟ್ಟು ತಮಿಳುನಾಡಿಂದ ಒಬ್ಬ ಅಜ್ಜಮ್ಮ ಬಂದಿದ್ರು. ಆ ಅಜ್ಜಮ್ಮ ಅವರು ಅವತ್ತು ನಮ್ಮ ಮಿಲ್ಲಲ್ಲಿ ಬಂದು ಸಾಂಬಾರ್ ಪುಡಿ ಮಾಡ್ತಾ ಇರ್ಬೇಕಾದ್ರೆ ನಾನು ಮನೆ ಊಟಕ್ಕೆ ಹೋಗಿದ್ದೆ. ನಮ್ಮ ಮನೆಗೂ ಮಿಲ್ಗೂ ಒಂದು 300 ಮೀಟರ್ ದೂರ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಊಟ ಮಾಡ್ಕೊಂಡು ಮನೆಯಿಂದ ಈಚೆ ಬಂದಾಗ ಖಾರದ ಪುಡಿ ತುಂಬಾ ಗಮ್ ಅಂತಿತ್ತು. ಹಾಗಾಗಿ ನಾನು ಅಮ್ಮ ಇದು ಪುಡಿ ಬಂದು ಕೇಳಿದೆ, ನಮ್ಮ ಮಿಲ್ಲಲ್ಲಿ ಟ್ರೈಗಳಿಗೆ ಸಾಂಬಾರ್ ಪುಡಿನ ಬಿಡ್ತೀವಿ, ಯಾಕಂದ್ರೆ ಈಟ್ ಆಗ್ಬಿಟ್ಟು ಮೆಲ್ಟ್ ಆಗ್ಬಿಡ್ತು ಅನ್ಬಿಟ್ಟು ಟ್ರೈಗಳು ಬಿಟ್ಟು ಆರಾಕ್ತಿದ್ರು. ಅಮ್ಮ ಇದು ಪುಡಿ ಏನ್ ಮಿಕ್ಸ್ ಮಾಡಿದ್ರೆ ಅಂತ ಕೇಳಿದೆ. ಯಾಕಪ್ಪ ಅಂತ ಕೇಳಿದ್ರು, ಈ ಪುಡಿ ತುಂಬಾ ಚೆನ್ನಾಗಿ ಕಾಣ್ತದೆ, ಹಾಗಾಗಿ ಈ ಪುಡಿನ ಮಾರಾಟ ಮಾಡಬೇಕು ಅಂತ ಹೇಳಿದಾಗ ಅವರು ಒಂಥರ ಅಪಾಸ್ಯ ಮಾಡಿ ನಗಾಡ್ಬಿಡ್ತಾರೆ. ಯಾಕಮ್ಮ ಅಂತ ಕೇಳಿದಾಗ, ಇದೆಲ್ಲ ಸ್ವಂತ ಮಾಡ್ಕೊಳ್ಳೋದಪ್ಪ, ನಾವು ಮನೆ ಮಾಡ್ಕೊಳ್ಳೋದು, ಇದೆಲ್ಲ ಮಾರಾಟ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಸರ್ ನಾನು ಧರ್ಮಸ್ಥಳಕ್ಕೆ 8ನೇ ಪಾದಯಾತ್ರೆ ಹೋಗ್ತಿದ್ದೀನಿ. ನಾನು ಅವಾಗ 1ನೇ ಪಾದಯಾತ್ರೆ ಮಾಡಿದೆ. ಆಗ ಅಮ್ಮನ್ಗೆ ಹೇಳಿದೆ, ಅಮ್ಮ ನಾನು 1ನೇ ಪಾದಯಾತ್ರೆ ಮಾಡಿದ್ದೀನಿ, ಧರ್ಮಸ್ಥಳಕ್ಕೆ ಶಿವರಾತ್ರಿಗೆ ಪಾದಯಾತ್ರೆ ಮಾಡಿದ್ದೀನಿ, ನಾನು ಅದರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ, ಏನ್ ಮಿಕ್ಸ್ ಮಾಡಿದ್ರಿ ಹೇಳಂತೆ ಕೇಳಿದಾಗ ಅವ ಅಮ್ಮ ಅಜ್ಜಮ್ಮನಿಗೆ ನಂಬಿಕೆ ಬಂದು 15 ತರ ಪದಾರ್ಥನ ಬರ್ಕೊಟ್ರು. ಆ ಪದಾರ್ಥನ ಚೀಟಿನ ಇನ್ನೂ ಸುದ ಮನೆಯಲ್ಲಿ ಮಡಗಿದ್ದೀನಿ. ಅದೇ ರೀತಿ ನಾನು ಅದನ್ನ ಒಂಟು ಡಬಲ್ ಮಾಡಿ ಮಲ್ಟಿಪ್ಲೈ ಮಾಡಿ ಸಾಂಬಾರ್ ಪುಡಿ ಮಾಡಿ ಜನಗಳು ಕೊಟ್ಟೆ. ಕೊಟ್ಟಂತ ಜನರು ಮತ್ತೆ ಮತ್ತೆ ಬಂದು ಜನ ಸಾಂಬಾರ್ ಪುಡಿ ಕೇಳಿದ್ರು, ನೀವು ನಮ್ಮ ಸಾಂಬಾರ್ ಪುಡಿನ ಯಾವ್ದಾರು ಸಾಂಬಾರ್ ಮಾಡಿ ಸರ್, ಚಿಕನ್ ಸಾರು ಮಾಡಿ, ಮಟನ್ ಸಾರು ಮಾಡಿ, ವೆಜ್ಜಾರು ಮಾಡಿ, ನಾನ್ ವೆಜ್ಜಾರು ಮಾಡಿ, ಮೀನ್ ಸಾರು ಮಾಡಿ, ಎಲ್ಲಕ್ಕೂ ಆಗುತ್ತೆ ಸರ್. ಆಗ ಇಂಥ ಒಂದು ಸಾಂಬಾರ್ ಪುಡಿನ ಮಾರಾಟ ಮಾಡ್ಬೇಕಂತೇಳಿ ಕಳೆದ 7-8 ವರ್ಷಗಳಿಂದ ಮಾರಾಟ ಮಾಡ್ಕೊಂಡ್ಬಂದ ಪ್ರತಿಫಲವಾಗಿ ತಾಲೂಕಿನಾದ್ಯಂತ ನನ್ನ ಖಾರ ಪುಡಿ ನಾಗರಾಜ್ ಅಂತ ಕರೀತಾರೆ ಸರ್. ನಿಮಗೇನ್ ಬೇಜಾರಿಲ್ಲ? ಸಂತೋಷ ಸರ್, ಏನ್ ಬೇಜಾರಿಲ್ಲ ಸರ್, ಏನ್ ಸಂತೋಷ ಸರ್, ಏನ್ ತೊಂದರೆ ಇಲ್ಲ. ಅಂತೂ ಖಾರ ಪುಡಿ ನಾಗರಾಜ್ ಅವರ ಪುಡಿಲಿ ಮಾಡಿರೋ ಸಾಂಬಾರ್ ಅಂದ್ರೆ ಜನನು ಖುಷಿಯಾಗಿ ಊಟ ಮಾಡ್ತಾರೆ. ಖಂಡಿತ ಸರ್, ನಿಮ್ಗೆ ಬೇಕಾದ್ರೆ ನೀವು ಯಾವ್ದೇ ಸಾಂಬಾರ್ ಪುಡಿನ ಬೇಕಾದ್ರೆ ನಾನು 4 ಗಜಕ್ಕೆ ನೋಡಿ ಅದರಲ್ಲಿ ಉಪ್ಪು ಮಿಕ್ಸ್ ಮಾಡಿರ್ತಾರೆ. ಅದ್ರ ಉದ್ದೇಶ ಕೆಡಬಾರ್ದು ಅಂತ ಹೇಳ್ತಾರಲ್ಲ, ಕೆಡಬಾರ್ದು ಅಂತಲ್ಲ, ತೂಕ ಬರಲಿ ಅಂತ. ಆದ್ರೆ ನಮ್ ಸಾಂಬಾರ್ ಪುಡಿಲಿ ಯಾವ್ದ ಕಣಕ್ಕೂ ಉಪ್ಪು ಮಿಕ್ಸ್ ಮಾಡಿರಲ್ಲ, ಗುಣಮಟ್ಟದ ಒಂದು ಪದಾರ್ಥಗಳನ್ನ ಹಾಕಿ ಸಾಂಬಾರ್ ಪುಡಿ ಮಾಡ್ತೀನಿ ಸರ್. ಯಾಕಂದ್ರೆ ತಿನ್ನ ಅನ್ನ ದೇವ್ರಿಗೆ ಸಮಾನ ಸರ್, ಸರ್ವಜ್ಞನ್ ಮಾತು ಹೇಳ್ತಾನೆ, ಅನ್ನ ದೇವರ ಮುಂದೆ ಇನ್ನು ದೇವರ ಕಾಣೆ, ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಅಂತ. ಹಾಗಾಗಿ ನಾವ್ ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ವರ್ಷ ಬಾಳ್ತೀವಿ, ತಿನ್ನ ಅನ್ನದಲ್ಲಿ ನಾವು ಏನಾದ್ರು ಒಂದು ಕಳಪೆ ಮಾಡಿ ಮಿಕ್ಸ್ ಮಾಡಿದ್ರೆ ಅದ್ರ ಪಾಪ ನಮ್ಗೆ ತಟ್ಟುತನ ಕಾಣಕ್ಕೋಸ್ಕರ ಪ್ರಾಮಾಣಿಕವಾಗಿ ಧರ್ಮವಾಗಿ ನಂಬಿಕೆ ಅಂತ ಹೆಸರಿಟ್ಟು ನಂಬಿಕೆ ಮಾಡ್ತಿದ್ದೀನಿ ಸರ್. ಇನ್ನು ಈ ಖಾರ ಪುಡಿಗೆ ಬೇಕಾದ ಸಾಮಗ್ರಿಗಳು ಅದನ್ನೆಲ್ಲ ಹೆಂಗ್ ಪಡ್ಕೊಳ್ತೀರಿ? ರೈತರಿಂದ ನೇರವಾಗಿ ಪಡ್ಕೊಳ್ತಿರೋ, ಅಂಗಡಿಲಿ ಕೊಂಡು ತರ್ತಿರೋ, ಅಥವಾ ಈ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಿಂದ ತರಿಸ್ತಿರೋ ಅದನ್ನು ಕೇಳಬಹುದು? ಇಲ್ಲ ಸರ್, ಈಗ ನಮ್ಗೆ ಮೈಸೂರು ಭಾಗದ ಹತ್ತಿರದಿಂದ ಬಂಡಿಪಾಳ್ಯದಲ್ಲಿ ನಾವು ಖರೀದಿ ಮಾಡ್ತೀವಿ, ಜೊತೆಗೆ ಲೋಕಲ್ ಆಗಿ ಕೆಲವರು ತಂದ್ಕೊಡ್ತಾರೆ, ಅದನ್ನು ಸುದ ತಗತೀವಿ. ಮುಂದಿನ ದಿನಗಳಲ್ಲಿ ನಾನು ಸಾಂಬಾರ್ ಪುಡಿ ಪದಾರ್ಥಗಳು, ಧನಿಯಾ, ಕಡಲೆಕಾಳು, ಹಸಿರುಕಾಳು, ಉದ್ದಿನಕಾಳು, ಮೆಣಸಿನಣ್ಣು, ಈ ರೀತಿ ಪದಾರ್ಥಗಳನ್ನ ಲೋಕಲ್ ಆಗಿ ಬೆಳೆಸಿ ನಾನೇ ಅವ್ರಿಗೆ ಒಂದು ದರ ಫಿಕ್ಸ್ ಮಾಡಿ ಅದನ್ನು ತಗೊಂಡು ಖರೀದಿ ಮಾಡಿ ನಾನು ಪೌಡ್ರು ಪ್ಯಾಕ್ ಮಾಡಿ ಒಂದು ಸೊಸೈಟಿ ಮುಖಾಂತರ ಮಾಡಿ ಹಾಸ್ಟೆಲ್ಗಳಿಗೆ ಬಿಸಿಬಿಟ್ಟು ಕೊಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ ಸರ್. ನಾನು ನಾಗರಾಜ್ ಅವರೇ, ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನಮಗೆ ಖುಷಿಯಾಗುತ್ತೆ. ಹೇಳಿ, ಮೈಸೂರು ಆಕಾಶವಾಣಿ ಅಥವಾ ಬೇರೆ ಆಕಾಶವಾಣಿಯ ಕಾರ್ಯಕ್ರಮಗಳು ನಿಮ್ಮ ಒಂದು ಚಿಂತನೆಯನ್ನು ಬದಲಾಯಿಸುವಲ್ಲಿ ಅಥವಾ ನಿಮ್ಮ ಒಂದು ಕೃಷಿ ಬದುಕಿಗೆ ಪ್ರೋತ್ಸಾಹ ನೀಡುವಲ್ಲಿ ಯಾವ ಥರ ಪಾತ್ರ ವಹಿಸಿವೆ? ಸರ್, ನಾನು ಜನಧ್ವನಿ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಿಸಿದ್ರು ಸರ್ ಉದ್ಯಮದ ಬಗ್ಗೆ. ಆದರೆ ಇವತ್ತು ಎಮ್ಮೆಯ ಹೆಸರಾಂತ ಮೈಸೂರು ಆಕಾಶವಾಣಿಯಲ್ಲಿ ಕರೆಸಿ ನನ್ನನ್ನು ಇವತ್ತು ಈ ಒಂದು ನನ್ನ ಉದ್ಯಮದ ಬಗ್ಗೆ ನನ್ನ ಬಗ್ಗೆ ಮಾತಾಡ್ಸಿದ್ರಿ, ಹಾಗಾಗಿ ಈ ಆಕಾಶವಾಣಿ ದಿನನ ಮತ್ತು ಈ ಒಂದು ಸಂದರ್ಭ ನಾನು ಮರೆಯೋಕ್ಕಾಗಲ್ಲ ಸರ್. ಹಾಗಾಗಿ ಇಂಥ ಒಂದು ಅವಕಾಶನ ಸರಿ ರೀತಿ ಬಳಸ್ಕೋಬೇಕು. ಹಾಗಾಗಿ ನಿಮಗೆಲ್ಲ ಈ ಆಕಾಶವಾಣಿ ತಂಡದವರಿಗೆ ಮತ್ತು ಎಲ್ರಿಗೂ ನಾನು ತುಂಬ ಆಭಾರಿ ಆಗಿದ್ದೀನಿ ಸರ್. ಇನ್ನು ಈ ಬೆಳೆಗಳನ್ನು ಬೆಳೆಯುವಂಥ ನಮ್ಮ ಬೆಳೆಗಾರರು, ರೈತರು, ಮೆಣಸಿನಕಾಯಿ ಆಗ್ಬೋದು, ಕೊತ್ತಂಬರಿ ಆಗ್ಬೋದು, ಅಥವಾ ಬೇರೆ ಪದಾರ್ಥಗಳಾಗ್ಬೋದು, ನೇರವಾಗಿ ನಿಮ್ಮನ್ನು ಸಂಪರ್ಕಿಸಿ ಕೊಡೋದು, ಮಾರಾಟ ಮಾಡೋದು ಇದೆಯಾ? ಸರ್, ಬರ್ತಾರೆ ಸರ್, ಹಲವಾರು ಜನ ಬರ್ತಾರೆ. ಆದರೆ ನಮಗೆ ಬೇಕಾಗ್ತಕ್ಕಂಥ ಗುಂಟೂರು ಮೆಣಸಿನಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಈ ಥರ ಪದಾರ್ಥಗಳನ್ನ ನಾವು ಒಳ್ಳೆ ಪದಾರ್ಥ ಹಾಕ್ತೀವಿ. ಹಾಗಾಗಿ ನಾವು ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ನಮಗೆ ಯಾವುದು ಗುಂಟೂರು ಮೆಣಸಿನಕಾಯಿ ಯಾವ ರೀತಿ ಟೇಸ್ಟ್ ಬರ್ತದೆ, ಯಾವ ರೀತಿ ಖಾರ ಬರ್ತದೆ, ಆ ಥರ ಮೆಣಸಿನಕಾಯಿ ಬೆಳೆಗಳನ್ನ ಬಿತ್ತನೆ ಬೀಜಗಳನ್ನ ಕೊಟ್ಟು ಬೆಳೆಸಿ ತಗೊಂಡ್ರೆ ನಮ್ಮ ಪುಡಿ ಕ್ವಾಲಿಟಿ ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 6 ತಿಂಗಳು ವರ್ಷದಲ್ಲಿ ಆ ಥರ ಪ್ರಯತ್ನಲ್ಲಿದ್ದೀನಿ ಸರ್. ನಾನು ಬಹಳ ಸಂತೋಷ, ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಯಶಸ್ಸಿಗಲಿ. ನಿಮಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ, ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಖಾರಪುಡಿ ಅನ್ನೋ ಹೆಸರು ಚೆನ್ನಾಗಿದೆ, ಮಿಲ್ ನಾಗರಾಜು ಅನ್ನೋದು ಚೆನ್ನಾಗಿದೆ, ಈಗಕ್ಕಿಂತ ಈ ಸಿರಿಧಾನ್ಯದ ನಾಗರಾಜು ಇನ್ನೂ ಚೆನ್ನಾಗಿದೆ ಅಲ್ವಾ? ಇತ್ತೀಚಿನ 2 ವರ್ಷಗಳಿಂದ ಎಲ್ಲರೂ ನಂಬಿಕೆ ನಾಗರಾಜ್ ಅಂತ ಅದನ್ನ ಕರೀತಾ ಇದಾರೆ ಸರ್. ಈಗ ಎಲ್ಲ ಸುಧಾ ಮೊಬೈಲ್ ಅಲ್ಲಿ ಪ್ರತಿಯೊಂದು ಸುಧಾ ನಂಬಿಕೆ ನಾಗರಾಜ್ ಅಂತ ಆಡ್ ಮಾಡ್ಕೊತಾರೆ. ಹಾಗಾಗಿ ಅದೊಂದು ಸಂತೋಷ ಇದೆ ಸರ್, ಆ ಹೆಸರು ಉಳಿಸ್ಕೋಬೇಕು ಅಂತ ಪ್ರಯತ್ನಲಿದ್ದೀನಿ. ಖಂಡಿತ, ನಂಬಿಕೆ ನಾಗರಾಜ್ ಅನ್ನೋ ಹೆಸರು ಎಲ್ಲ ಇನ್ನೂ ಜನಪ್ರಿಯವಾಗ್ಲಿ, ಎಲ್ಲರ ನಂಬಿಕೆಗೆ ಇನ್ನಷ್ಟು ನೀವು ಪಾತ್ರರಾಗಿ, ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗ್ಲಿ, ಯಾರು ನಂಬಿಕೆ ಇಟ್ಟು ನಿಮ್ಮಲ್ಲಿ ಬರ್ತಾರೆ ಅವ್ರಿಗೂ ಸಹ ನಿಮ್ಮಿಂದ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ನಾವು ಆಶಿಸ್ತೀವಿ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ನಮಸ್ಕಾರ ಸರ್. ಇದುವರೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಉದ್ಯಮ ನಡೆಸುತ್ತಿರುವ ಎಚ್ಡಿಕೋಟೆ ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಎಲ್ಲಿ ಹೊಂಟಾರೆ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೆಂದು ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ ಎಂತ ಬಂಗಾರದಂತ ಸುದ್ದಿ ಹೇಳಿದ್ವು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಈಗ ಕೃಷಿ ಗೀತೆ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ, ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ, ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯ ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ, ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು. ಇಳುವರಿಗೆ ಉತ್ತಮ ತಳೆಬೇಕು, ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು.